ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. ಮೀರಜನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 02232211601 or log on to www.cancermiraj.com. ಹಿರಿಯ ಕಲಾವಿದರ ಅನುಭವದ ಮಾತುಗಳು ಹಾಗೂ ಅವರ ಸಂಗೀತ ಒಳಗೊಂಡ ವಿಶಿಷ್ಟ ಕಾರ್ಯಕ್ರಮ ಸಂಗೀತ ಸಂಪದ ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಗುರುವಾರ ಬೆಳಿಗ್ಗೆ 10 ಗಂಟೆಗೆ. ತಪ್ಪದೆ ಕೇಳಿ, ಆನಂದಿಸಿ. ಆಕಾಶವಾಣಿ ಧಾರವಾಡ ಮೊಬೈಲ್ನಲ್ಲೂ ಲಭ್ಯ. ನಿಮ್ಮ ಮೊಬೈಲ್ ಫೋನ್ನ ಪ್ಲೇಸ್ಟೋರ್ಗೆ ಹೋಗಿ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಆಕಾಶವಾಣಿ ಧಾರವಾಡ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ. ಆತ್ಮೀಯ ಶ್ರೋತೃಗಳೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್: ನಾನು ಡಾಕ್ಟರ್ ಸೌಮ್ಯಶ್ರೀ ಕೃಷ್ಣ, ಎಸ್ಡಿಎಂ ಆಸ್ಪತ್ರೆಯ ಚರ್ಮರೋಗ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಹರ್ಪಿಸ್ ಜಾಸ್ಟರ್ ಅಥವಾ ಸರ್ಪ ಸುತ್ತು ಅಥವಾ ಸರ್ಪ ಹುಣ್ಣು ಅಂತ ಹೇಳುವ ಕಾಯಿಲೆ ಬಗ್ಗೆ ವಿವರಿಸುತ್ತೇನೆ. ಸರ್ಪ ಸುತ್ತು ಯಾಕಾಗಿ ಬರುತ್ತೆ, ಯಾರಲ್ಲಿ ಕಾಣಿಸಿಕೊಳ್ಳುತ್ತೆ, ಅದರ ರೋಗ ಲಕ್ಷಣಗಳು ಹಾಗೂ ಅದು ಬಂದ ಮೇಲೆ ಏನೆಲ್ಲ ಎಚ್ಚರ ವಹಿಸಬೇಕೆಂಬ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ ಹಾಗೂ ನಿಮ್ಮ ಪ್ರಶ್ನೆಗಳಿಗೆ ನೇರ ಉತ್ತರ ನೀಡಲಿದ್ದೇನೆ. ಪ್ರಶ್ನೆ ಕೇಳಿಕೆ ದೂರವಾಣಿ ಸಂಖ್ಯೆಗಳು 244-344-14 ಅಥವಾ 15 ಅಥವಾ 16. ಎಸ್ಟಿಡಿ ಕೋಡ್ 0836. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ನಲ್ಮೆಯ ಕೇಳುಗರೆ, ಕ್ಷಿತಿಜ ಲಿಟರರಿ ಗುರು ಭಾಗವಹಿಸುತ್ತಾರೆ ಡಾಕ್ಟರ್ ಬಾಳಾ ಸಾಹೇಬ್ ಲೋಕಾಪುರ್. ಒಂದು ಏನದ, ನಮ್ಮ ಕಾಲಕ್ಕೆ ನಾವ್ ಎಷ್ಟು ಬಡವರು ಅನ್ನೋದೇ ಗೊತ್ತಾಕಿದ್ದಿಲ್ಲ ನಮಗೆ. ಓಹೋ, ಬಾಳಾ ಸಾಹೇಬ್, ಈ ಕೃಷ್ಣೆ ಉದ್ದಕ್ಕೂ ಹರಿದಿರುವಂತ ನಿಮ್ಮ ಊರಿನ ಕತಿ, ಆಮೇಲೆ ನೀವು ಸಣ್ಣ ಹುಡುಗಿದ್ದಾಗಿನ ಕತಿ, ನೀವು ಆಡಿ ಬೆಳೆದಂತ ಕತಿ, ನೀವು ರೆಕ್ಕಿ ಬೀಸ್ಲಿಕ್ಕೆ ಕಲಿತಂತ ಕತಿ, ಅಂದ್ರೆ ನಮ್ಮ ಮನಸ್ಸಿನಿಂದ ಬಂದಂತ ಕತೆ ನನ್ನ ಎದುರಿಗೆ ಓದ್ತಾರಲ್ಲ, ಓದ್ಲಿಕ್ಕೆ ಕೈಯಾಗ ಸಿಗ್ತತ್ತಲ್ಲ, ನಮ್ ಕೃಷ್ಣ ನಾವ ಎತ್ಕೊಂಡಂತ ಆನಂದ ಅದು. ನನಗಂತೂ ರೋಮಾಂಚನ ಆಗಿತ್ತು. ಇದೇ ಬುಧವಾರ August 3 ರಾತ್ರಿ 9:05 ಹಾಗೂ ಶನಿವಾರ ಮಧ್ಯಾಹ್ನ 2:35 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ಕ್ಷಿತಿಜ ಲೇಖಕರ ಮನಸ್ಸಿನ ಮಾತು. ಕೃಷಿರಂಗ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಸಮಯ 7:00. ಇನ್ನು ಮುಂದೆ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ಇದು ಆಕಾಶವಾಣಿ ಕರ್ನಾಟಕ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್.

ಆ ಹೆಚ್ಚಾದ ಭಾಷಾ ಜ್ಞಾನವನ್ನ ಬಳಸ್ಕೊಂಡು ಬೇರೆ ಬೇರೆ ರೀತಿನಲ್ಲಿ ಅವಳು ಅದನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಅಂದ್ರೆ ಬರವಣಿಗೆ ಅಥವಾ ಮಾಧ್ಯಮಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶವಾಗಿ ಬಳಸ್ಕೊಳ್ಬಹುದು. ಅಂದ್ರೆ ಈಗ ಒಂದೇ ಉದ್ಯೋಗ ಅನ್ನೋ ಕಾನ್ಸೆಪ್ಟ್ ಇಲ್ಲ, ನಾನು ನಾಲ್ಕೈದು ಕಡೆ ಹೆಚ್ಚು ಉದ್ಯೋಗಗಳನ್ನ ಮಾಡ್ತೀನಿ, ನಾಲ್ಕು ನೆಲೆಯಲ್ಲೂ ನಾನು ಅವಕಾಶಗಳನ್ನ ಪಡ್ಕೊಳ್ತೀನಿ ಅನ್ನೋರಿಗೆ ಈ ಭಾಷೆಯನ್ನ ಕಲಿತ ಮಕ್ಕಳು ಅದರಲ್ಲಿ ಹಿಡ್ತಾ ಇರುವಂತಹ ವಿದ್ಯಾರ್ಥಿಗಳು ಹೆಚ್ಚು ಉದ್ಯೋಗ ಅವಕಾಶಗಳನ್ನ ಪಡ್ಕೊಳ್ಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೌದು ಮೇಡಮ್, ನಿಜ. ಇವಾಗ ನಾನ್ ತಿಳ್ಕೊಂಡಿರೋ ಹಾಗೆ ಈ ಗವರ್ನಮೆಂಟ್ ಎಕ್ಸಾಮ್ಸ್ ಏನಿದೆ ಮೇಡಮ್, ಈ KAS ಆಗಿರ್ಬೋದು, PSI ಎಕ್ಸಾಮ್ ಆಗಿರ್ಬೋದು, ಅದರಲ್ಲಿ ಮೂರ್ ನಾಲ್ಕು ಪ್ರಬಂಧಗಳನ್ನ ಅವ್ರು ಕೊಡ್ತಾರೆ. ಸೊ ಆ ಪ್ರಬಂಧಗಳಿಗೆ ಕನ್ನಡ ತುಂಬಾ ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತೀನಿ. ಹೌದು, ಖಂಡಿತ ಪ್ರಿಯಾಂಕಾ, ನೀ ಹೇಳಿದ್ ಸರಿ. ಯಾಕೆ ಅಂದ್ರೆ ಇವತ್ತು ಬರೀ ಬೇರೆ ಬೇರೆ ಖಾಸಗಿ ಉದ್ಯೋಗಗಳನ್ನ ಹುಡುಕೋದಕ್ಕಿಂತ ಸರ್ಕಾರಿ ಉದ್ಯೋಗದ ಮೇಲೇನೆ ಹೆಚ್ಚು ಮಕ್ಕಳಿಗೆ ಆಸಕ್ತಿ ಇರುತ್ತೆ ಅಂತಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾಷಾ ಜ್ಞಾನ ಬಹಳ ಮುಖ್ಯ. ಅದರಲ್ಲೂ ಅವರು ಕನ್ನಡ ಒಂದು ಪೇಪರ್ ಆಗಿ ಓದೇ ಓದ್ತಾರೆ, ಆ ಸಂದರ್ಭದಲ್ಲಿ ಭಾಷಾ ಜ್ಞಾನ ಅವರಿಗೆ ಬಹಳವಾಗಿ ಸಹಾಯಕ್ಕೆ ಬರುತ್ತೆ. ಅದರಲ್ಲೂ ವ್ಯಾಕರಣ ದೋಷ ಇಲ್ಲದೆ ಅವರು ಅಭ್ಯಾಸ ಮಾಡೋದನ್ನ ಕಲ್ತ್ಕೊಂಡ್ರೆ ಅಲ್ಲಿ ಪ್ರಬಂಧ ಬರೆಯೋದಾಗಿರ್ಬಹುದು ಅಥವಾ ಪತ್ರಗಳನ್ನ ಬರೆಯೋದಾಗಿರ್ಬಹುದು, ಇವುಗಳನ್ನೆಲ್ಲ ಅವಳು ಕಲ್ತಿರೋದ್ರಿಂದ ಅವಳು ಹೆಚ್ಚು ಭಾಷಾ ಜ್ಞಾನವನ್ನ ಪಡ್ಕೊಳ್ತಾಳೆ. ಮತ್ತೆ ಅಲ್ಲಿ ಅವಳು ಹೆಚ್ಚು ಕಡಿಮೆ ಅದನ್ನ ಪಾಸ್ ಮಾಡಿಕೊಂಡು ಮುಂದೆ ಅವಳು ಏನು ಉದ್ಯೋಗವನ್ನ ಪಡ್ಕೊಳ್ಬೇಕೋ ಆ ಉದ್ಯೋಗವನ್ನ ಪಡ್ಕೊಳ್ಳಿಕ್ಕೆ ಅವಳಿಗೆ ಅವಕಾಶ ಆಗುತ್ತೆ. ಧನ್ಯವಾದಗಳು ಮೇಡಮ್, ತುಂಬಾ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ರಿ. ಧನ್ಯವಾದ ಪ್ರಿಯಾಂಕಾ. ಕಾಮರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ವಿಭಾಗದ ಮುಖ್ಯಸ್ಥರು ಶ್ರೀ ಪ್ರಶಾಂತ್ ಜೈನ್ ಸರ್ ನಮ್ಮೊಂದಿಗೆ ಇದ್ದಾರೆ. ಸರ್, NEP ಅಡಿಯಲ್ಲಿ BCOM ಹಾಗೂ BBA ಕೋರ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. NEP 2020 BCOM ಮತ್ತು BBA ಕೋರ್ಸ್ಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯ ಸೃಜನಶೀಲ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವ ಮತ್ತು ಹೊಸ ವೃತ್ತಿ ಬೆಳವಣಿಗೆಯ ಅವಕಾಶವನ್ನು ಸೃಷ್ಟಿಸುವ ಪಠ್ಯಕ್ರಮದ ನಿರಂತರ ಪರಿಷ್ಕರಣೆ ನಡೆಯುತ್ತಿದೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಸೃಜನಶೀಲ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಬದಲಾಗುತ್ತಿರುವ ಕೈಗಾರಿಕಾ ಮತ್ತು ಸಾಮಾಜಿಕ ಅಗತ್ಯಗಳ ಆಧಾರದ ಮೇಲೆ ಹೊಸ ವೃತ್ತಿ ಬೆಳವಣಿಗೆಯ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಹಾಗೂ ನಮ್ಮ ದೇಶದ ಬೆಳೆಯುತ್ತಿರುವ ಅಭಿವೃದ್ಧಿ ಅಗತ್ಯಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿರುವಾಗ ಅಂತರ್ಗತ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಕಲ್ಪಿಸುತ್ತದೆ. ವಾಣಿಜ್ಯ ಹಾಗೂ ನಿರ್ವಹಣಾ ಶಿಕ್ಷಣಕ್ಕೆ ಸಂಬಂಧಿಸಿದ ವಿವಿಧ ಉಪಕರಣಗಳು ಮತ್ತು ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಬಳಸುವಲ್ಲಿ ಪ್ರಾಯೋಗಿಕ ವಿಷಯಗಳು ವಿದ್ಯಾರ್ಥಿಗಳಿಗೆ ಉತ್ತಮ ಮಾನ್ಯತೆಯನ್ನು ನೀಡಬೇಕಾಗಿರುತ್ತದೆ. ಓಪನ್ ಎಲೆಕ್ಟಿವ್ ಕೋರ್ಸ್ಗಳು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಜ್ಞಾನ ಮತ್ತು ಕೌಶಲ್ಯಗಳನ್ನು ನೀಡುತ್ತದೆ. ಇದರಿಂದಾಗಿ ಸಮಗ್ರ ಶಿಕ್ಷಣ ಮತ್ತು ವಿಶೇಷ ವಿಷಯಗಳಿಗೆ ವಿವಿಧ ಕ್ರಿಯಾತ್ಮಕ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಲು ಅವಕಾಶವನ್ನು ಸೃಷ್ಟಿಸುತ್ತದೆ. ಸರ್, ಈ ಕೋರ್ಸ್ ತಗೊಂಡ್ರೆ ಏನು ಉಪಯೋಗ ಸರ್? BCOM ಮತ್ತು BBAಯನ್ನು ಯಾವ ವಿದ್ಯಾರ್ಥಿಗಳು ತೆಗೆದುಕೊಳ್ತಾರೆ ಅವರಿಗೆ ತುಂಬಾ ಉದ್ಯೋಗಾವಕಾಶಗಳು ಇದಾವೆ. ಬ್ಯಾಂಕಿಂಗ್ ಅಲ್ಲಿ, ಫೈನಾನ್ಸ್, ಟ್ಯಾಕ್ಸೇಷನ್, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್, ಅಕೌಂಟಿಂಗ್ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳು ಇದೆ. ಅದರ ಜೊತೆಗೆ ಚಾರ್ಟೆಡ್ ಅಕೌಂಟೆಂಟ್, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಮತ್ತೆ ಕಂಪನಿ ಸೆಕ್ರೆಟರಿ ಇತ್ಯಾದಿ ವೃತ್ತಿಪರ ಕೋರ್ಸ್ಗಳನ್ನು ಮುಂದುವರಿಸಲು ಸಹಾಯಕವಾಗುತ್ತದೆ. ಬಹುಮುಖ್ಯವಾಗಿ BCOM ಮತ್ತು BBAಯಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುತ್ತದೆ. ಕಾಮರ್ಸ್ ಹಾಗೂ ಮ್ಯಾನೇಜ್ಮೆಂಟ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಂತಹ ಸರ್ಗೆ ಧನ್ಯವಾದಗಳು. ಧನ್ಯವಾದಗಳು. ನಮ್ ಜೊತೆ ಈಗ ಫಿಸಿಕ್ಸ್ ವಿಭಾಗದ ಮುಖ್ಯಸ್ಥರು ಶ್ರೀಮತಿ ಭಾರತಿಯನ್ನಿದ್ದಾರೆ. ನಮಸ್ಕಾರ ಮ್ಯಾಮ್. ನಮಸ್ಕಾರ. BSc ಕೋರ್ಸ್ ಸಂಬಂಧಪಟ್ಟಂಗೆ ನೀವೇನು ಹೇಳ್ತೀರಿ ಮ್ಯಾಮ್? ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇದುವರೆ ತನಕ ಪ್ರತಿ ವರ್ಷ ಸೈನ್ಸ್ ಅಲ್ಲಿ ಮೂರ್ ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೋತಾ ಇದ್ರು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, PCM ಅಂತಾರೆ, ಅಥವಾ ಫಿಸಿಕ್ಸ್, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್, PMCS ಈ ತರ ಆಯ್ಕೆ ಮಾಡ್ಕೋತಾ ಇದ್ರು. ಆದ್ರೆ ಈಗ ಅವರು ಆಯ್ಕೆ ಮಾಡ್ಕೊಳ್ಳೋದು ಕೇವಲ ಎರಡ್ ಸಬ್ಜೆಕ್ಟ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಕೆಮಿಸ್ಟ್ರಿ, ಮ್ಯಾಥ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಆ ರೀತಿ. ಹಾಗಾಗಿ ವಿದ್ಯಾರ್ಥಿಗಳು ಅವರವರ ವಿಶೇಷ ಆಸಕ್ತಿಯ ವಿಷಯಗಳಲ್ಲಿ ಹೆಚ್ಚು ಜ್ಞಾನವನ್ನ ಪಡೆದುಕೊಳ್ಳೋಕೆ ಇದೊಂದು ಉತ್ತಮ ಅವಕಾಶ ಅಂತ ಹೇಳ್ಬಹುದು. ಈ ಬೇಸಿಕ್ ವಿಜ್ಞಾನ ತಗೊಳ್ಳೋದ್ರಿಂದ ಏನ್ ಉಪಯೋಗ ಮ್ಯಾಮ್? ಪದವಿ ಪಡೆದ ನಂತರ ಸೈನ್ಸ್ ಓದಿರೋ ವಿದ್ಯಾರ್ಥಿಗಳು MSc ಕೋರ್ಸ್ಗಳನ್ನ ಮಾಡುವುದರ ಮೂಲಕ ತಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ಬಹುದು ಅಥವಾ ತಮ್ಮ ಲೈನ್ ಅನ್ನೇ ಬದಲಾಯಿಸಬಹುದು. ಲೈಕ್ MBA, MCA ಆತರ ವಿಶೇಷ ಕೋರ್ಸ್ಗಳನ್ನ ಆರಿಸಿಕೊಳ್ಬಹುದು. ತಂತ್ರಜ್ಞಾನ ಮತ್ತು ಈ ಕೈಗಾರಿಕೆಗಳ ಪ್ರಗತಿಯೊಂದಿಗೆ ವಿಜ್ಞಾನದ ಸ್ಟ್ರೀಮ್ ವಿದ್ಯಾರ್ಥಿಗಳಿಗೆ ಲಭ್ಯವಿರುವ ವೃತ್ತಿ ಆಯ್ಕೆಗಳಲ್ಲಿ ಬಹಳ ಬೆಳವಣಿಗೆ ಕಂಡುಬಂದಿದೆ. ಸಂಶೋಧನೆಯಲ್ಲಿ ಅಪಾರ ನಿರೀಕ್ಷೆಗಳಿಂದ ಹಿಡಿದು ನಾವೀನ್ಯತೆ ಮತ್ತು ತಂತ್ರಜ್ಞಾನದಲ್ಲಿನ ಅವಕಾಶಗಳವರೆಗೆ ಈ ಸೈನ್ಸ್ ಸ್ಟ್ರೀಮ್ ಅಸಂಖ್ಯಾತ ವಿಶೇಷತೆಗಳು ಮತ್ತು ಅನ್ವೇಷಿಸಲು ನಿರೀಕ್ಷೆಗಳಿಂದ ತುಂಬಿದ ಒಂದು ಕ್ರಿಯಾತ್ಮಕ ಕೆಲಸದ ವಾತಾವರಣವನ್ನು ಕೊಡುತ್ತೆ. ಇದು ಭೌತಶಾಸ್ತ್ರ ಮತ್ತು ವಿದ್ಯುನ್ಮಾನ ಶಾಸ್ತ್ರ ಓದೋ ಬಿಎಸ್ಸಿ ವಿದ್ಯಾರ್ಥಿಗಳಿಗೆ ವಿವಿಧ ಉದ್ಯೋಗಾವಕಾಶಗಳು ಇವೆ. ಅವರು ಉಪನ್ಯಾಸಕರಾಗಬಹುದು, ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಪ್ರಾಧ್ಯಾಪಕರಾಗಬಹುದು, ದೇಶದ ವಿವಿಧ ಸಂಶೋಧನಾ ಕೇಂದ್ರಗಳಲ್ಲಿ ವಿಜ್ಞಾನಿಗಳು, ರೇಡಿಯಾಲಜಿಸ್ಟ್, ವೈಜ್ಞಾನಿಕ ಸಲಹೆಗಾರರು, ಉದ್ಯಮಿಗಳು, ಉನ್ನತ ಸಂಸ್ಥೆಗಳಾದ ಬಾರ್ಕ್, TIFR, IISc ಅಲ್ಲಿ ಸಂಶೋಧಕರಾಗಿ ಸೇರ್ಕೊಳ್ಬಹುದು. ಮತ್ತೆ ಬಿಎಸ್ಸಿ ಆಸ್ಟ್ರೋಫಿಸಿಕ್ಸ್ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಇತರ ಸಂಶೋಧನಾ ವಿಭಾಗಗಳಲ್ಲಿ ವಿಶಾಲ ವ್ಯಾಪ್ತಿಯನ್ನ ಹೊಂದಿದೆ ಆಸ್ಟ್ರೋಫಿಸಿಕ್ಸ್. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತರ ಸಂಸ್ಥೆಗಳಿಗೆ ಉನ್ನತ ಹುದ್ದೆಗಳಿಗೆ ಅವರು ಹಲವಾರು ಕೊಡುಗೆಗಳನ್ನು ನೀಡಬಹುದು. ಅದೇ ರೀತಿ ರಸಾಯನ ಶಾಸ್ತ್ರ ಓದಿದ ಕೆಮಿಸ್ಟ್ರಿ ಓದಿರೋ ವಿದ್ಯಾರ್ಥಿಗಳು ಫಾರ್ಮಾಕ್ಯುಟಿಕಲ್ ಇಂಡಸ್ಟ್ರೀಸ್, ಕೆಮಿಕಲ್ ಫ್ಯಾಕ್ಟರೀಸ್, ಡ್ರಗ್ ಇಂಡಸ್ಟ್ರೀಸ್, ರಿಸರ್ಚ್ ಫೀಲ್ಡ್, ಹೊಸ ಆರ್ಗ್ಯಾನಿಕ್ ಕಾಂಪೌಂಡ್ ಸಿಂಥೆಸಿಸ್ ಮತ್ತು ಪೇಟೆಂಟ್ಗಳಿಗೆ ಕೂಡ ಇವರಿಗೆ ಅವಕಾಶ ಇರುತ್ತೆ. ಮತ್ತೆ ಗಣಿತ ಶಾಸ್ತ್ರದಲ್ಲಿ ಬಿಎಸ್ಸಿ ಮಾಡಿದ ವಿದ್ಯಾರ್ಥಿಗಳು ಎಂಎಸ್ಸಿ ಮ್ಯಾಥ್ಸ್, ಡೇಟಾ ಸೈನ್ಸ್, ಸ್ಟಾಟಿಸ್ಟಿಕ್ಸ್, ಎಂಬಿಎ, ಆಕ್ಚುರಿಯಲ್ ಸೈನ್ಸಸ್, ಎಂಸಿಎ, ಬಿಎಡ್ ಮೊದಲಾದ ಕೋರ್ಸ್ಗಳನ್ನು ಉನ್ನತ ಶಿಕ್ಷಣದಲ್ಲಿ ಮಾಡಬಹುದು. ಮತ್ತೆ ಇವರಿಗೆ ಬ್ಯಾಂಕಿಂಗ್, ಇನ್ಶೂರೆನ್ಸ್ ಇಲ್ಲಿ ಹೆಚ್ಚಿನ ಅವಕಾಶಗಳಿರುತ್ತೆ. ಅದೇ NBHM, CMIE, IASC ಇದರಲ್ಲಿ ಸಂಶೋಧನೆಗಳನ್ನ ಕೂಡ ಮಾಡಬಹುದು. ಈ ಬಿಎಸ್ಸಿ ಅಥವಾ ಬೇಸಿಕ್ ವಿಜ್ಞಾನ ಅಂತ ಏನ್ ಹೇಳ್ತಾರೆ, ಇದರ ಬಗ್ಗೆ ಬ್ರೀಫ್ ಆಗಿ ತಿಳಿಸಿಕೊಟ್ಟಂತಹ ನಿಮಗೆ ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು. ಇಷ್ಟೊತ್ತು ಮೇಘ NEP ಬಗ್ಗೆ ಕೇಳಿದ್ವಿ. ಈಗ ಸ್ವಲ್ಪ ಮೈಂಡ್ ರಿಫ್ರೆಶಿಂಗ್ಗೋಸ್ಕರ ನಾವು ಒಂದು ಸಾಂಗ್ ಕೇಳ್ಕೊಂಬರೋಣವಾ? ಹಾಗಿದ್ರೆ ಸವಾರಿ ಚಿತ್ರದ ಮರಳಿ ಮರೆಯಾಗಿ ಹಾಡನ್ನ ಕೇಳೋಣ ಪ್ರಿಯಾಂಕ. ಮ